ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶ, ಮಣ್ಣಿನ ಮಗ, ಹೈನುಗಾರಿಕೆ ಕುರಿತು ಓಕಳಿ ಗ್ರಾಮದ ಶಂಭುಲಿಂಗ್ ಸಂಪಳ್ಳಿ ಅವರ ಜೊತೆ ಸಂದರ್ಶನ, ಅಣ್ಣಾರಾವ್ ನಡೂರ್ ಸಂಗಾಪೂರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳೋಣಂತ. ಈಗ ಮೊದಲಿಗೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 10%. ರಾಯಚೂರು, ವಿಜಯಪುರ ಜಿಲ್ಲೆಗಳಲ್ಲಿ 20%, ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ 30% ಮತ್ತು ಜೈರಾಬಾದ್ ತಾಲೂಕೊಳಗೆ 25% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ರಾಯಚೂರು, ನೆರೆಯ ಸೊಲ್ಲಾಪುರ ಮತ್ತು ಜೈರಾಬಾದ್ಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರುತ್ತದೆ. ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಉಳಿದ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರ್ತದ ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಎಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೆ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೆ? ನಹಿ ಮಾನೆ ತೋ ಉಪಭೋಕ್ತಾ ಕೆ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೆ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ ವೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೆ ಹೈ. ಸಮಜ್ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಈಗ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಕುರಿತು ಓಕಳಿ ಗ್ರಾಮದ ಶಂಭುಲಿಂಗ್ ಸಂಪಳ್ಳಿ ಅವರ ಜೊತೆ ಸಂದರ್ಶನ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಓಕಳಿ ಗ್ರಾಮದೊಳಗೆ ಇರುವಂತಹ ಹಾಲು ಉತ್ಪಾದಕರ ಸಂಘದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಶಂಭುಲಿಂಗ್ ಸಂಪಳ್ಳಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಯಾವ ರೀತಿ ಅವರು ವಿಲೇವಾರಿ ಮಾಡಿ ಒಂದು ಲಾಭವನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನು ಇವತ್ತಿನ ದಿವಸ ನಾವು ಕೇಳೋಣ. ನಮಸ್ಕಾರ ಶಂಭುಲಿಂಗ್. ನಮಸ್ಕಾರ ಸರ್. ಒಂದು ಹೈನು ಉತ್ಪಾದನೆ ಈ ಚಟುವಟಿಕೆ ಏನದ, ಯಾವ ರೀತಿ ಶುರು ಮಾಡಿದ್ರಿ ನಿಮ್ಮೂರೊಳಗೆ? ಶುರು ಜವರಿ ತಳಿಗಳು ಇದ್ವಿ, ದೇಸಿ ತಳಿಗಳು ಇದ್ವಿ. ಹಾಲಿಂದ ಒಂದ್ 40 ಲೀಟರ್ ಅಷ್ಟೇ ಆತೀವ್ರಿ. ಆಮೇಲೆ ಒಂದ್ಸಲ ದೇವಣಿಗೆ ಹೋಗಕ್ಕೂ ಕೆನರಾ ಬ್ಯಾಂಕಿನಿಂದ ಒಂದ್ 11 ಆಕಳು ತಗೊಂಡ್ ಬಂದೇವ್ರಿ, ಜರ್ಸಿ ತಳಿರಿ. ತಂದ ಬಳಕ ಒಂದೊಂದು ಆಕಳುಗಳು 5 ಲೀಟರ್ 6 ಲೀಟರ್ ಹಾಲು ಕೊಡ್ತೀವ್ರಿ. ಜನರು ಅದನ್ನ ನೋಡ್ಕೊಂಡು ತಮ್ ತಾವೇ ಆಸಕ್ತಿ ತಮ್ ತಾವೇ ಖರೀದಿ ಮಾಡ್ಲಿಕ್ಕೆ ಚಾಲು ಮಾಡಿದಾರ. ಇದ್ರೊಳಗೆ ನಮ್ದು ಕರ್ನಾಟಕ ಬಿಟ್ಟು ಹೊರ ರಾಜ್ಯದಿಂದ ಖರೀದಿ ಮಾಡ್ಬೇಕಂದ್ ಹೊರ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕದ ಹಾಲು ಇದ್ದೀವ ಅಲ್ಲಿ ಹೊರ ರಾಜ್ಯದಿಂದ ಹಾಲು ಹೆಚ್ಚಿಗೆ ಮಾಡ್ಬೇಕಂತ ಇದ್ರದ ಸಲುವಾಗಿ ಹೊರ ರಾಜ್ಯದಿಂದ ಖರೀದಿ ಮಾಡಿ ಅವನು ಒಂದಿಷ್ಟು ದನ ಬಂದವ್ರಿ. ಮತ್ತ ನಮ್ಮಲ್ಲಿ ಕೆನರಾ ಬ್ಯಾಂಕಿನಿಂದ ಮಿನಿ ಡೈರಿ ಅಂತ ಕಸಿಂದ ಒಂದ್ 5 ಜನಕ್ಕೆ ಸ್ಯಾಂಕ್ಷನ್ ಆಗಿತ್ತು. ಅದರದಿಂದ ಅವ್ರ ಮಿನಿ ಡೈರಿ ಮಾಡ್ಕೊಂಡು ಅವ್ರದಿಂದ ಒಬ್ಬೊಬ್ಬರು 20-30 ಲೀಟರ್ 40 ಲೀಟರ್ ತನಕ ಹಾಲು ಹಾಕ್ತಕ್ಕಂತ ಸದಸ್ಯರಿದ್ದಾರೆ. ಅವ್ರು ಮಾಡಿದ್ ನೋಡ್ಕಸಿನ್ ಜನರಿ ಮತ್ತೊಬ್ಬರು ನೋಡ್ಕಸಿನ್ ನೆರೆ ಹೊಲ್ದವ್ರ ಅಲ್ಲಿ ಬಾಜು ಮನೆಯವ್ರ ಅವ್ರನ್ನ ಸತ ತಂದ ಕಸಿನ್ರಿ. ಹೆಚ್ಚೆಚ್ಚಾಗಿ ಎಮ್ಮೆ ಅಲ್ಲಿ 3 ಎಮ್ಮೆಗಳು ಜರ್ಸಿ ತಳಿ ಜಾನುವಾರುಗಳು ಹೆಚ್ಚಾಗಿವೆ ಸರ್ ನಮ್ದು. ಅದರದಿಂದ ಹಾಲು ಹೆಚ್ಚಿಗೆ ಆಗ್ಯಾವ್ರಿ. ಅಂದ್ರೆ ಕ್ರಾಸ್ ಬ್ರೀಡ್ ಅದಾವ? ಕ್ರಾಸ್ ಬ್ರೀಡ್ಗಳು ಆಯ್ತು. ನಾನು 2006 ಒಳಗೆ ನಾನು ಕೃತಕ ಗರ್ಭಧಾರಣೆ ತರಬೇತಿ ಧಾರವಾಡಕ್ಕೆ ಹೋಗಿ ಕಸಿನ್ ಮುಗಿಸ್ಕೊಂಡು ಬಂದೇನ್ರಿ. ನಮ್ಮಲ್ಲಿ ಯಾವ ದನಗಳು ಬೆದಿಗೆ ಬಂದು ಅಂತಂದ್ರು ನಮ್ಮ ಹತ್ರನೇ ತರ್ತಾರೆ. ಊರ ನಾವು ಇರ್ಲಿಲ್ಲ ಅಂತಂದ್ ಬಟ್ಟೆಗ ಗೌರ್ಮೆಂಟ್ ಹಾಸ್ಪಿಟಲ್ ಹೋಯ್ತು. ನಾವ್ ಇದ್ದೇವ ಅಂತಂದ್ರೆ ರಾತ್ರಿ 10 AM ಸರ್ 11 AM ನಾವ್ ಮಾಡ್ತೇವ್ರಿ ಗರ್ಭದಲ್ಲಿ. ಮುಂಜಾನೆ ತಾದ್ರು ಇರ್ತೇವ್ರಿ. ಮುಂಜಾನೆ ಬಂತನ ಸಂಜೆ ಕಡೆ ಮಾಡ್ಬೇಡ, ಸಂಜೆ ಬಂತ ಮುಂಜಾನೆ ಬೆದಿಗ್ ಬಂದಿದ್ 8 AM ಆದ ಬಳಕ ಇಂಜೆಕ್ಷನ್ ಮಾಡ್ಬೇಕ್ರಿ, ನಾವೇ ಮಾಡ್ತೇವ್ರಿ ಗರ್ಭದಲ್ಲಿ. ಈಗೇನು ನೀವು ಜಾನುವಾರುಗಳನ್ನೇ ತರಕ್ ಹೋದ್ರಿ, ಆಕಳು ಎಮ್ಮಿ ತರಕ್ ಹೋದ್ರಿ, ಅವಾಗ ನಿಮ್ ಜೋಡಿ ಯಾರಾದ್ರೂ ರೈತರು ಬಂದಿರ್ ಸರ್? ತಜ್ಞರು ಯಾರಾದ್ರೂ ಇದ್ರ, ಡಾಕ್ಟರ್ ಯಾರಾದ್ರೂ ಇದ್ರ? ಡಾಕ್ಟರ್ ಬಂದಿದಿಲ್ರಿ ಆ ಸಲ. ಈ 2ನೇ ಸಲ ಮಹಾರಾಷ್ಟ್ರಕ್ಕೆ ಹೋಗ್ಕಿನ್ ತಗೊಂಡ್ ಬಂದ್ರ ಆ ಸಲ ಡಾಕ್ಟರ್ ಇದ್ರ ಸಂಗಟ. ಇವು ಅಮೃತ ಯೋಜನೆ ಸರ್ಕಾರದ ಏನ್ ಸ್ಕೀಮ್ ಇತ್ತು ಆ ದನಗಳು ಖರೀದಿ ಮಾಡಿ ಡಾಕ್ಟರ್ ಮತ್ತ ವಿಸ್ತರಣಾಧಿಕಾರಿಗಳನ್ನು ಸುಪ್ರಿಯೋಜರ್ ಅಂತ ಇರ್ತಾರೆ ಅವ್ರು ಬಂದಿರ. ಈ ಹೈನುಗಾರಿಕೆ ಬಗ್ಗೆ ನೀವೇನಾದ್ರೂ ತರಬೇತಿ ತಗೊಂಡಿರ ಅಥವಾ ಹೆಂಗೆ? ನಾವೇನ್ ತರಬೇತಿ ಅಂತ ತಿಳಿಸ್ ಸರ್. ಅದರ ಅವಾಗವಾಗ ನಂಬಲ್ಲಿ ಒಕ್ಕೊಡೊಳಗ ಹಾಲಿನ ಬಗ್ಗೆದಾಗಲಿ ಇವು ಏನ್ ಹೆಂಗ್ ತಗೋಬೇಕಂಬರ ಬಗ್ಗೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಧಾರವಾಡಕ್ಕೆ ಹೋಗಿದ್ದು ಕೃತಗರ್ಭಿಣಿ ಬಿಟ್ಟು ಬೇರೆ ಟ್ರೈನಿಂಗ್ ಹೋಗ್ಲಿಲ್ರಿ. ನಾವು ಇದ್ದೂರಿ ಆದ್ರೂ ನನ್ನ ವೈಯಕ್ತಿಕ ಕೆಲಸಗಳಲ್ಲಿ ಸಂಘ ಬಿಟ್ಟು ಹೋಗ್ಲಕ್ಕೂ ಅದ್ರ ನಾನ್ ಬಿಟ್ಟು ಹೋದಂತ ಡೈಲಿ ಟೆಸ್ಟ್ ಮಾಡಬೇಕ್ರಿ. ಜನನು ಹಿಂಗ ಅದಾರಿ, ಒಂದ್ ದಿವಸ ಟೆಸ್ಟ್ ಮಾಡಲಿ ಅಂದ್ರೆ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಏ ಏನಿಗೆ ಅಡ್ಮಿಷನ್ ಮಾಡಿಲ್ಲ, ಏ ಎಲ್ಲಿ ಹೋದ ನಂತ ಇಲ್ಲ ಹಾಲ್ ತುಂಬ ಅಲ್ಲಿಗೆ ಇದ ಕೆಲಸ ಯಾಕೆ ಮಾಡ್ಬೇಕು ಹಿಂಗನ್ನ ಜನನು ಇರ್ತಾರೆ. ಅದಕ್ಕಾಗಿ ನಾವು ಬಿಟ್ಟು ಹೋಗ್ಲಿಕ್ಕೆ ಆಗಲ್ರಿ ಹೋಗ್ಬಿಟ್ಟು. ಆಮೇಲೆ ಟೆಸ್ಟರ್ ಅಂತ ಅನ್ನಾರ ಹಾಲು ಪರಿಚಯಕ್ಕೆ ಒಬ್ಬವನ್ನ, ಅದ್ರ ಸ್ವಲ್ಪ ಅಂಗ ವಿಕಲ್ ಅನ್ನಾರ ಅವನಿಗೆ ಕ್ಯಾನ್ ಎತ್ತಿಡೋದಾಗಲಿ ಆ ಕಂಪ್ಯೂಟರ್ ಈಗ ಏನಿಗೆ AMC ಅಂತೇಳಿ ಕೊಟ್ರ ನಮ್ಗ್ರಿ. ಈಗ ಏನ್ 2006 ತರಬೇತಿ ಮುಗಿಸ್ಕೊಂಡ್ ಬಂದ್ ಬಳಕ್ರಿ ಎಲ್ಲ ಹಾಲು ಹೆಚ್ಚಿಗೊಳ್ದು ಇನ್ಸ್ಯುಮೇಷನ್ ಮಾಡೋದ್ರದಿಂದ ದನ ಜನರು ತಗೊಂಡ್ ಬರೋದ್ರಿಂದ 2008 ನಮ್ಗ AMC ಅಂತೇಳಿ ಕೊಟ್ರು. ಒಂದ್ ಕಂಪ್ಯೂಟರ್ ರೀ, ವೇಯಿಂಗ್ ಸ್ಕೇಲ್ ರೀ, ಆಟೋಮೆಟಿಕ್ ಮಿಲ್ಕ್ ಮಷನ್, ರೀಲ್ ಮಷಿನ್ ರೀ ಫ್ಯಾಟ್ ಟೆಸ್ಟ್ ಮಾಡ್ಲಿಕ್ಕ ಅವಾಗ ಸರ್ಕಾರದಿಂದ ಕೊಟ್ಟು. ಅಂದ್ರೆ ಇದೇನು ಹಾಲು ಒಕ್ಕೂಟದಿಂದ ನಿಮಗೆ ಎಲ್ಲ ಹಾಲು ಗುಲ್ಬರ ಹಾಲು ಒಕ್ಕೂಟದಿಂದ ಯಾವ ಸರ್? ಮತ್ತೆ ಕಾಲಕಾಲಕ್ಕೆ ಔಷಧೋಪಚಾರ ಆಗಲಿ ಔಷಧ ಪ್ರಥಮ ಚಿಕಿತ್ಸೆ ಆಗಲಿ ಏನೇನು ಫಸ್ಟ್ ಮೆಡಿಸಿನ್ ಬೇಕಾದ್ರೆ ಅಲ್ಲಿ ಒಕ್ಕೂಟದಿಂದ ಹೋಯ್ತೇವೆ ಸರ್. ತಿಂಗಳಿಗೆ ಒಂದ್ಸಲ 2ನೇ ತಾರೀಕು ಮೀಟಿಂಗ್ ಕರೀತಾರೆ ಪ್ರತಿ ತಿಂಗಳ. ಆ ತಿಂಗಳ ಬಂದಾಗ ಮೀಟಿಂಗ್ ಬಂದ ಹೇಳಿ ನಮ್ಗೆ ಏನ್ ಬೇಕಾಗಿದ್ ಕಮ್ಮಿ ತಗೊಂಡ್ ಹೋಯ್ತೇವ್ರ. ಅಂದ್ರೆ ನಮ್ಗೆ ಯಾವ್ದು ಸಲ್ತ ಅದಷ್ಟೇ ಔಷಧಗಳು ಇವೆ ಮಾಡ್ರಿ ಅಂತ ಎಮರ್ಜೆನ್ಸಿ ಇತ್ತಂದ್ರೆ ಫೋನ್ ಮಾಡಿ ಕರ್ಸರ್ ಅಂತ. ಈಗೇನ್ ದನಗಳು ಉಚ್ಚಗಲ್ಲೋತ್ತವ್ರಿ, ಸ್ವಲ್ಪ ಜ್ವರ ಬಂದು ಅಂತಂದ್ರಿ ಯಾವ್ರ ಕರುಗಳು ಜಂತಿನ ಔಷಧಗಳ್ರಿ ಟಾಣಿಕಾಯಿ ಇಂಥವು ಮೆಡಿಸಿನ್ಗಳಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಪ್ರಥಮ ಚಿಕಿತ್ಸೆ ಮಾಡೋದಕ್ಕೆ ಏನ್ ಹುಣ್ಣಾಗಿತ್ತು, ಹುಳ ಬಿದ್ದೀವ್ರಿ, ಅದು ಕ್ಲೀನ್ ಮಾಡ್ಕೊಂಡ್ ಅದಕ್ಕೆ ಏನ್ ಪೌಡರ್ ಹಚ್ಚಲಿ ಮಲಾಮ್ ಇರ್ತ ಅದು ಹಚ್ಚಲ್ರಿ, ಇಂಜೆಕ್ಷನ್ ಬಿ ಅವ್ರಿ ಅವು ಮಾಡಿದ್ರಿ ಇವು ಮಾಡ್ತಾರೆ. ಹೌದಾ? ಅಂದ್ರೆ ದೊಡ್ಡ ದೊಡ್ಡ ಏನಾದ್ರೂ ಸಮಸ್ಯೆ ಬಂದು ಅಂತಂದ್ರೆ ಸಮಸ್ಯೆ ನೇರವಾಗಿ ಡಾಕ್ಟರ್ ಫೋನ್ ಮಾಡಿ ಅವ್ರದಿನ ಕರ್ಸ್ಕೋಬೇಕು. ಒಬ್ಬರು ಡಾಕ್ಟರ್ ಬೇರೆ ಬೇರೆ ಊರಿಗೆಲ್ಲ ಟೈಮಿಂಗ್ ಇರ್ತಾರೆ, ಆ ಊರಿಗೆ ಹೋಗಿ ಬರ್ಲಿಕ್ಕೆ ಆಗಲ್ಲ. ಮತ್ತೆ ನಮಗೆ ಯಾರು ಕಮಲಾಪುರ ಒಳಗಾದ್ರೂ ಡಾಕ್ಟರ್ಗಳು ಹರಾರಿ, ಗೌರ್ಮೆಂಟ್ ಡಾಕ್ಟರ್ ಕಮಲಾಪುರಕ್ಕೆ ಹೆಲ್ತ್ ಇದ್ರದ್ನು ಅದ ಅಲ್ಲಿಂದ ಕರ್ಸ್ಕೋತೇವ್ರಿ. ಬಹಳ ಹುಷಾರ. ಅಂದ್ರೆ ಯಾರ ಸಂಘದ ಸದಸ್ಯರಿದ್ದಾರ ಅವ್ರ ಎಲ್ಲಾ ಜಾನುವಾರುಗಳಿಗೆ ಏನು ತೊಂದರೆ ಇಲ್ಲ, ಡಾಕ್ಟರ್ ಬರ್ತಾರ ನೋಡ್ತಾರ ಹಂಗೇನು ಚಿಂತೆ ಪಡುವಂತದ್ದೇನು ಔಷಧಿ ಪಡತೆ ಇಲ್ರಿ. ಆದ್ರೂ ಊರಾಗ ಇದ್ದಿದೆ. ಈಗ ನಮ್ದು ಪ್ರಥಮ ದರ್ಜೆ ಇದ್ದಾರೆ ಹಾಸ್ಪಿಟಲ್ ರೀ ನಮ್ದು, ಇವ್ರಕಿನ್ನ ಹೆಚ್ಚಿನ ಸ್ವಲ್ಪ ಮಾಹಿತಿ ಇದ್ರೆ ಡಾಕ್ಟರ್ ಊರಾಗಿದ್ರು ಅಂದ್ರೆ ಸ್ವಲ್ಪ ಹೆಚ್ಚಿನ ಅನುಕೂಲ ಆತಾರ ಅದೆಲ್ಲ. ಆದ್ರೂ ಇವ್ರ ಇಲ್ಲೇ ಇದ್ರ ಅಂದ್ರೆ ಹೆಚ್ಚಿನ ಅನುಕೂಲ ಬಿ ಆತಾರ ಸರ್. ಈಗ ಊರಾಗ ಏನು ಪಶುಪಾಲಕರಿದ್ದಾರ ಎಲ್ಲಾರು ನಿಮ್ ಸದಸ್ಯರಿದ್ದಾರ ಅಥವಾ ಇನ್ನ ಸದಸ್ಯರ ಆಗ ಸದಸ್ಯರ ಆಗೋರ್ನು ಹರ ಸರ್? ಸದಸ್ಯರ ನಾ ಮೆಂಬರ್ ಅಂತೇಳಿ ಹಾಲು ಹಾಕೋರ್ನು ಹರ, ಅವ್ರಿಗೆ ಹೇಳ್ತೇವ್ರು ಇಂತಿಷ್ಟ ಆದ ಬಳಕ ನಿಮ್ ಮತ್ ನಾವು ಮುಂದೆ ಬೋನಸ್ ಕೊಡ್ಬೇಕಾದ್ರೆ ನಿಮ್ ಮೆಂಬರ್ಶಿಪ್ ಬಿದ್ದರಂದ್ರೆ ಬೋನಸ್ ಕೊಡ್ಲಕ್ ಬರ್ತದ. ನಿಮ್ ಮೆಂಬರ್ಶಿಪ್ ಆರ್ 115 ರೂಪಾಯಿ ಕೊಟ್ಕೊಂಡು ರಸೀದಿ ಕೊಡ್ತೇವ್ರಿ, 115 ರೂಪಾಯಿ ತಗೊಂಡ್ ಮೆಂಬರ್ಶಿಪ್ ಮಾಡ್ಕೋತಾರ. ಈಗೇನ್ ಹಾಲು ಹಾಕ್ತಾ ಇದ್ದಾರೆ ತಮ್ಮಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟು ಬರ್ತದ ಮತ್ತ ಯಾವ ರೀತಿ ಅವರಿಗೆ ಒಂದು ಲೀಟರ್ಗೆ ಹಾಲು ಬೀಳ್ತದೆ ಸರಾಸರಿ? ಸರಾಸರಿ ನಮ್ ಮೂರುವರೆ ಫ್ಯಾಟಿಗೆ 19.50 ರೂಪಾಯಿ ಅದಾರೆ. 10 ಫ್ಯಾಟ್ ಬಂತಂದ್ರ 42.47 ರೂಪಾಯಿ ಅದಾರೆ ಅಲ್ಲಿ ತನಕ. ಸರ್ ಬಹಳ ಜನ ತಗೋತಾರ. 42.47 ರೂಪಾಯಿ ನಮ್ದು ಗುಲ್ಬರ್ಗ ಒಕ್ಕೂಟನೇ ಎಮ್ಮೆ ಹಾಲು ಹೆಚ್ಚಿಗೆ ಮಾಡೋ ಸಲುವಾಗಿ ಇಲ್ಲಿ ಗುಲ್ಬರ್ಗ ಒಕ್ಕೂಟದ ಡೈರೆಕ್ಟರ್ ಅಧ್ಯಕ್ಷರು ಇದು ಮಾಡ್ಕೊಂಡ್ ಮಹಾಮಂಡಳದಿಂದ 2 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ ಬಂದಿರ. ಅಂದ್ರೆ ಒಳ್ಳೆ ಲಾಭ ಆಗ್ತಾ ಇದೆ, ಯಾರು ಚಲೋ ಮಾಡ್ತಾರ ಅವರಿಗೆ? ಹಾ ಅದ ಸರ್ ನಮ್ಮಲ್ಲಿ ಈಗ ನೋಡ್ರಿ ವಾರಕ್ಕೊಂದ್ಸಲ ಪೇಮೆಂಟ್ ಕೊಡ್ತಾರ ನಾವು ರವಿವಾರ ದಿವಸ. ಒಬ್ರು 10,000 ತಗೋತಾರೆ, 5,000 ತಗೋತಾರೆ, 8,000, 1,500 ಹೇಳ್ಕೊಂಡ್ ಹೋದ್ರ 100 ದೇಡ್ಸ ವೀಕ್ಲಿ ಕಂಪಲ್ಸರಿ ಕೊಡ್ತಾರೆ ಪೇಮೆಂಟ್ ತಪ್ಪಲಾರ. ಮೊದಲ್ ಸರ್ ಇವು ಒಕ್ಕೂಟದಿಂದ ಬರ್ಲಕ್ಕ ಹಾಲಿನ ಬಿಲ್ ಬರ್ಲಕ್ಕ ಒಂದೊಂದ್ ತಿಂಗಳು ಲೇಟ್ ಆತಿತ್ತು ರೀ. ಈಗ ಅವ್ರನ್ನು ಒಕ್ಕೂಟದಿಂದ ಒಂದ್ ವಾರ ಬಿಲ್ ಅಷ್ಟೇ ಅವ್ರ ಬಲ್ಲಿ ಇರ್ತದೆ, ಒಂದ್ ವಾರ 1,000 ರೂಪಾಯಿ ಕೊಟ್ಟು ಕಳಿಸ್ತಾರೆ. ವಾರಕ್ಕೆ ಒಂದ್ 5,000 ರೂಪಾಯಿ ಸಿಗ್ತದೆ ಅವ್ರಿಗೆ? ಆರಾಮ್ ಸಿಗ್ತದೆ ಸರ್, ಬಹಳ ಜನ ತೋತಾರ. 1,000 ರೂಪಾಯಿ, 1,500, 2,000, 2,500, 3,000, 4,000, 10,000 ತನಕ ತೋತಾರ. ಅಂದ್ರೆ ಇದು ಏನು ಅವರಿಗೆ ಲಾಭ ಆಗ್ತಾ ಇದೆ, ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗ್ಬೇಕಿದು. ಬೇರೆಯವರು ಕೂಡ ಬಂದು ಸಂಘದೊಳಗ ಕೂಡ್ಕೊಂಡು ಈಗ ನಾವು ಯಾವ್ದೇ ಲೋನ್ ಇಸ್ಕೊಳ್ಳಿ ಅಂದ ಅವ್ರಿಗೂ ಅಭಿರುಚಿ ಬಿದ್ದು ತಮ್ಮ ತಮ್ಮ ಎಮ್ಮೆ ಅಲ್ಲಿ ಆಕಳ ತಗೊಂಡ್ ಬಂಟಾರ ಸದಸ್ಯರು. ಇನ್ನು ಹೆಚ್ಚು ಒಂದ್ ಎಮ್ಮೆ ಇತ್ತ ಇನ್ನೊಂದ್ ಎಮ್ಮೆ ಆಕಳ ತಗೊಂಡ್ ಅಂತ. ಈಗ ಉತ್ಪಾದನೆ ಎಷ್ಟಾಗ್ತದೆ ಒಬ್ಬರ ಮನೆಯೊಳಗ? ಒಬ್ಬರದ ನೋಡಿ ಸರ್, ಈ ವಾರಕ್ಕೊಂದ್ಸಲ 10,000 ತಗೊಂಡ್ರಿ, ಒಂದ್ ವರ್ಷದ ಒಳಗ್ರಿ 2011 521,412 ನಂಬಲ್ ತಗೊಂಡವ್ರು 5 ಲಕ್ಷ ರೂಪಾಯಿ. ಹಾ ಸರ್. ಎಷ್ಟು ಆಕಳದ ಅವ್ರ ಕಡೆ? ಅವ್ರ ಬಳಿ 8 ಆಕಳ ರೀ, 8 ಆಕಳ 2 ಎಮ್ಮಿ ರೀ. ಎಂಟು ಆಕಳ 2 ಎಮ್ಮಿಯಿಂದ 5 ಲಕ್ಷ ರೂಪಾಯಿ ತನಕ ತಗೊಂಡ್ರಿ ಸರ್. ಬಹಳ ಒಳ್ಳೆ ಆದಾಯ ಇದು ಖರೆ ಅಂತಂದ್ರೆ ತಗೊಂಡ್ರಿ ಸರ್. ಈಗ ಇಂಥ ಒಂದು ಏನು ಪ್ರಗತಿ ನೀವು ಕಾಣ್ತಾ ಇದ್ದೀರಿ, ಮೊದ್ಲು ಸ್ಟಾರ್ಟ್ ಮಾಡಿದಾಗ ಶುರು ಮಾಡಿದಾಗ ಉತ್ಪಾದನೆ ಎಷ್ಟಿತ್ತು, ಮತ್ತೆ ಈಗ ಸದ್ಯಕ್ಕೆ ಎಷ್ಟು ಉತ್ಪಾದನೆ ಅದ, ಎಷ್ಟು ಆಕಳ ಎಮ್ಮೆ ಇದ್ದು, ಎಷ್ಟು ಈಗ ಎಷ್ಟು ಅದಾವ? ಮೊದಲು ನಾನು 1984 ನಮ್ದು ಸಂಘ ಶುರು ಆಗಿದ್ದು, ಮೊದ್ಲು ಚಾಲು ಆಗಿದ್ರಿ, ರೆಜಿಸ್ಟ್ರೇಷನ್ ಆಗಿ ಚಾಲು ಮಾಡಿದ್ರು 1984 ಅದನ್ನ. ನಾನ್ ಬಂದಿದ್ದು 2001 ಅವಾಗನು ಅದನ್ನು ಬಹಳ ಹಾಲು ಹೆಚ್ಚಿಗೆ ಇದ್ದು ರೀ, ಆದ್ರೆ ಉದ್ದು ಆಗಿಲ್ರಿ ಅವಾಗ. ಪ್ರಾಫಿಟ್ ಜನರಿಗೆ ಹೆಚ್ಚೆಚ್ಚಾಗಿ ಇದು ಇಲ್ದ ಬಿಟ್ಟಾಕ ಅವಾಗ ಹಾಲು ಟೆಸ್ಟ್ ಮಾಡ್ಬೇಕಾದ್ರಿ, ಆಸಿಡ್ ಆಲ್ಕೋಹಾಲ್ ಹಾಕಿಸಿನ್ ಟೆಸ್ಟ್ ಮಾಡೋದಿತ್ರಿ. ಒಂದ್ ಸಂಜೆ ಯಾವ ಒಂದ್ ದಿವಸ ಮಾಡಿದ್ರೆ ಒಂದ್ ದಿವಸ ಮಾಡ್ತಿದ್ದಿಲ್ರಿ. ಈಗ ನಂಬಲ್ಲಿ 2008 ಏನು ಮಷಿನ್ ಕೊಟ್ಟರಿ, ಒಂದ್ ದಿವಸ ಬಿ ತಪ್ಪಲಾರ್ದೆ ಟೆಸ್ಟ್ ಮಾಡ್ತೇವ್ರಿ. 2008 ಹಿಡಿದು ಮುಂಜಾನೆ ಬಿ ಸಂಜೆನವ್ರಿ 2000 ಟೆಸ್ಟ್ ಮಾಡಿ ಜನರಿಗೆ ಏನಾಗ್ಯಾರಿ. ಅವಾಗಿಂದ ಈ ಬಸ್ನೊಳಗೆ ಹೋಗಿ ಏನ್ ಕಂಡಕ್ಟರ್ ಟಿಕೆಟ್ ಕೊಟ್ಬಿಡ್ತಾರ ನೋಡ್ರಿ, ಆ ಸಿಸ್ಟಮ್ ನಂಬಲ್ ನೋಡ್ರಿ. ಸದಸ್ಯರ್ ಯಾವಾಗಿನ ಶಿಫ್ಟ್ ರೀ, ಬೆಳಗ್ಗೆ ಸಂಜೆ ರೀ, ಆಯ್ತು ಸದಸ್ಯರ ಸಂಖ್ಯೆ ರೀ, ಸದಸ್ಯರ ಹೆಸರು ರೀ, ಎಷ್ಟು ಲೀಟರ್ ಆದವ್ರಿ, ಎಷ್ಟು ಫ್ಯಾಟ್ ಬಂತು, ಒಂದ್ ಲೀಟರ್ಗೆ ಎಷ್ಟು ಬಿತ್ತು, ಒಟ್ಟು ಮೊತ್ತ ಎಷ್ಟಾಯ್ತು, ಒಟ್ಟು ಟಿಕೆಟ್ ಕೊಟ್ಬಿಡ್ತಾರ ಅವ್ರಿ. ಅದ್ ನೋಡ್ಕಿಂದ ಅವಾಗಿನ ಹೋಗಿನ ನೋಡಿ ಜನರಿಗೆ ಬಹಳ ಖುಷಿ ಆಗ್ಯಾರಿ, ಎಷ್ಟು ಬಿತ್ತು ನಮಗೆ ಇಷ್ಟ ಆತು, ಒಂದ್ ದಿವಸಕ್ಕೆ ನಮ್ದು ವೀಕ್ಲಿ ಎಷ್ಟಾಯ್ತು ಬಂದು ಆಟೋಮೆಟಿಕ್ ಏನು ಲೆಕ್ಕವಣೆ ಇಲ್ಲ, ಅವ್ರದವ್ರ ಮನೆಗೆ ಮಾಡ್ಕೊಂಡು ತಮ್ಮ ತಮ್ಮ ಬಂದು ಸೈನ್ ಮಾಡೋದು, ಪೇಮೆಂಟ್ ಹೋಗ್ಬಿಡ ಸರ್. ಅವಾಗ ನಾವು ಶುರು 2001 15 ಲೀಟರ್ ಬಂದು 20 ಲೀಟರ್ 25, 30, 40 ಲೀಟರ್ ಆದ್ರೆ ಬಹಳ ಆಯ್ತಿತ್ತು ಒಂದ್ ದಿವಸಕ್ಕ. ಒಂದ್ ದಿವಸಕ್ರಿ ಮುಂಜಾನೆ ನಲವತ್ತು ಸಂಜೆ ಅಂದ್ರೆ 80 ಲೀಟರ್ ಒಂದ್ ದಿವಸಕ್ಕ ಆತಿತ್ತು. ನಾವು ಈಗ 2002-03 ತನ ಸ್ವಲ್ಪ ಅಷ್ಟೇ 80, 100, 150 ತನ 2006 ನಾವು ಇದಕ್ ಹೋಗ್ ಬಂದ ನನಗೂ ಮಾಡ್ಲಿಕ್ಕೆ ಸ್ವಲ್ಪ ಆಸಕ್ತಿ ಆಯ್ತು. ಇಂಜೆಕ್ಷನ್ ಮಾಡ್ಬೇಕಾದ ಜನರಿಗೆ ಹೇಳ್ಬೇಕಾದ್ರು ಟೆಸ್ಟ್ ಮಾಡ್ತೇವೆ ಕಂಪಲ್ಸರಿ, ಸರಿಯಾಗಿ ತಗೊಂಡ್ಬರ್ ನೀವು ಇಷ್ಟ. ನಾವು ಆಸಿಡ್ ಆಲ್ಕೋಹಾಲ್ ಆದ್ರೂ ನಾನು ಮಾಡೀನ್ರಿ, ಮುಂಜಾನೆ ಸಂಜೆ ಕಂಪಲ್ಸರಿ ಎಲ್ಲರೂ ತಂದ ಎಲ್ಲರೂ ಸಂಪಲ್ ತಕೊಂಡ್ ಕಸಿನ್ ಕಂಪಲ್ಸರಿ ಟೆಸ್ಟ್ ಮಾಡ್ತಿದ್ರಿ, ಎಲ್ಲರೂ ನಿಂತ ಕಸಿನ್ ನೋಡ್ ಕಸಿನ್ ನಮ್ದಿಷ್ಟ ಬಂತ ನೋಡ್ಕೊಂಡ್ ಹೋಗ್ತಿದ್ರಿ. ಆದ್ರೆ ಇಷ್ಟು ಗಿಟ್ ಬಿತ್ತು ಇಷ್ಟು ರೊಕ್ಕಕ್ಕೆ ಎಷ್ಟು ಹೇಳಕ್ ಅವ್ರಿ ಮುಂಜಾನೆ ಫ್ಯಾಟ್ ಬಂದು ಸಂಜೆಗೆ ಹಚ್ಕೊಡ್ತೇವ್ರಿ, ಸಂಜೆಗೆ ಫ್ಯಾಟ್ ಬಂದು ಮುಂಜಾನೆ ಹಾಲಿನ ಕಾರ್ಡ್ ಇದ್ರ ಆ ಕಾರ್ಡ್ ಒಳಗೆ ಎಂಟ್ರಿ ಮಾಡ್ಕೊಡ್ತೇವ್ರಿ, ಇಷ್ಟು ಇವ್ರ ನಿಮ್ ಸಂಖ್ಯೆ, ಇಷ್ಟು ಲೀಟರ್ ಹಾಲು ಹಾಕ್ಯಾರ, ಇಷ್ಟು ಫ್ಯಾಟ್ ಬಂತು, ಇಷ್ಟು ರೊಕ್ಕ ಆಯ್ತು ಅಂತ. ಈಗ ಅವಾಗಿನ್ಕಿನ್ನ ಈಗ ಅವಾಗಿಂದಾಗೆ ಚಿಟ್ಟಿ ಹರಿದು ಕೊಟ್ಟು ಬಿಡ್ತೇವ್ರಿ, ಒಂದ್ ನಿಮಿಷ ಹತ್ತು ಕೂಡ ಅವ್ರ ಮುಂದೆ ಆಗ್ಬಿಡ್ತಾರೆ, ಮುಂದೆ ರೀ ಇಷ್ಟು ಅವ್ರು ನೋಡ್ಕೊಂಡ್ ಬಿಡ್ತಾರೆ, ಇಷ್ಟು ನಮ್ದು ಹಾಲೈತಿ, ಇಷ್ಟು ಫ್ಯಾಟ್ ಇಟ್ಟು ಬಂತಂದು ಈಗ ಬಂದ್ ಕಸಿ ಚಿಟ್ಟಿ ತಗೊಂಡ್ಬಿಡೋದ್ರಿ. ಜಾನುವಾರುಗಳು ಎಷ್ಟಾಗ್ಯಾವ? ಜಾನುವಾರುಗಳು ನೋಡ್ರಿ ಟೋಟಲಿ ನಾವು ಈಗ ಖರೀದಿ ಮಾಡಿವೆ ರೀ 50 ಎಮ್ಮಿಗಳ್ರಿ, 25 ಆಕಳವರಿ, ಹೋದ ವರ್ಷಗಳು ತಂದಿವ್, ಅದ್ರಕ್ಕಾಗಿ ಹಿಂದಿನೂ 150 ಅವರಿ ಆಯ್ತು. ಮತ್ ಇಲ್ಲಿ ನಮ್ ಜವರಿ ತಳಿನು ಇದ್ದೀವನು ಅವನು ಅವ್ರಿ ಆಯ್ತು. ಹಂಗೆ ಯಾರು ಅನುಕೂಲ ಕಾಣ್ತ ಹಂಗ ಹಂಗೆ ಜನರು ಅವ್ರವ್ರು ಖರೀದಿ ಮಾಡ್ಕೋತಾನು ಹೊರವ್ರಿ. ಈ ಕೃತಕ ಗರ್ಭಧಾರಣೆ ಮಾಡಿದ ನಂತರ ಎಷ್ಟು ಕರುಗಳು ನಿಮ್ಮಲ್ಲಿ ಹುಟ್ಟ್ಯಾವಂತ? ಒಂದು 198 ಕರುಗಳು ಹುಟ್ಟ್ಯಾವ್ರಿ, 198 ಅದ್ರೊಳಗೆ ಹುಟ್ಟಿದ್ರೊಳಗೆ ಯಾವ ಇದು ಇರ್ತಾವ, ಯಾವ ಸಾಯ್ತಿರ್ತಾವ್ರಿ, ಹಂಗೆ ಇದು ಇತ್ತಿರ್ತಾವ. ನಾನು 2006 ಒಳಗ ಕೃತಕ ಧಾರಣೆ ಮಾಡಿದ್ರಿ, ಕರುಗಳು ಅವು ಹುಟ್ಟಿ ಅವು ಬೆದಿಗೆ ಬಂದು ಅವಕ್ ಇನ್ಸುಮೇಷನ್ ಮಾಡಿ ಅದ್ರದಿಂದ ಕರುಗಳು ಹುಟ್ಟಿ ಅವಕ್ ಇನ್ಸುಮೇಷನ್ ಮಾಡಿನ್ರಿ, ಅವೆಲ್ಲ ಹಾಲು ಕುಳ್ಳಿಗತಾವ್ರಿ. ಅಂದ್ರೆ ಮೂರನೇ ಸೂಲು? ಮೂರನೇ ಸಾಲ್ರಿ, ಅಲ್ಲಿ ತನಕನೂ ಬಂದದ. ಈಗ ಅಲ್ಲಿ ತನಕ ಆಗ. ಈಗ ಕೃತಕ ಗರ್ಭಧಾರಣೆ ಮಾಡಬೇಕಾದಾಗ ಏನೇನು ಎಚ್ಚರಿಕೆ ನೀವು ವಹಿಸ್ತಾರೆ, ಯಾವ ಕಂಡೀಷನ್ ಇರ, ಯಾವ ಪರಿಸ್ಥಿತಿ ಒಳಗೆ ನೀವು ಮಾಡ್ತೀರಿ? ನಾವು ಕಂಡೀಷನ್ ಸರ್ ಅವರಿಗೆ ಶುರು ರೈತರು ಅವ್ರು ಬಂದು ಹೇಳ್ತಾರೆ ನಮಗೆ, ಒಂದು ಒಬ್ಬೊಬ್ಬರು ರೈತರು ನಮ್ದು ಆಕಳ ಬೆದಿಗೆ ಬಂದದ, ಎಮ್ಮಿ ಬೆದಿಗೆ ಬಂದ ತಗೊಂಡ್ ಬರ್ಲಿನ ಅಂತ ಕೇಳ್ತಾರೆ. ನಾ ಅಂತೀನಿ ಯಾವಾಗ ಬಂದು ಬೆದಿಗೆ ಅಂತ ಕೇಳ್ತೇನೆ ರೀ. ಮುಂಜಾನೆ ಬಂದ ಅಂದ್ರೆ ತಗೊಂಡ್ ಬರ್ರಿ, ಈಗ ಸಂಜೆಗೆ ತಗೊಂಡ್ ಬರ್ರಿ, ಸಂಜೆಗೆ ಬಂದಿತ್ತು ಮುಂಜಾನೆ ರಾತ್ರಿ ಬಂದಿತ್ತು ಅಂದ್ರೆ ಮುಂಜಾನೆ ತಗೊಂಡ್ಬರ್ರಿ. ನಾನು ಹೇಳೋದೆ ಐದುವರೆಗೆ ಹೇಳ್ತೀನಿ, ನೀವು ಐದುವರೆಯಿಂದ ಆರಕ್ಕೆ ತಗೊಂಡ್ಬರ್ರಿ, ಹೊಲಕ್ಕೆ ಹೋಗಿದ್ದರೂ ಮಾಡ್ಕೊಂಡು ಹೋಗ್ಬೋದ್ರಿ. ಮತ್ತೆ ಹಾಲು ಕಲೆಕ್ಷನ್ ಟೈಮಿಗೆ ಏಳುವರೆಗೆ ಹಾಲು ಕಲೆಕ್ಷನ್ ಮಾಡ್ತೀವ್ರಿ. ಹಾಲು ಕಲೆಕ್ಷನ್ 8:30 ಮುಗಿತೀವ್ರಿ, 8:30 ಮಾಡ್ತೀನಿ ರೀ ಅವ್ರಿಗೆ. 2006 ಮಾಡ್ಲಿಕ್ಕಿಲ್ಲ ರೀ. ಈ ವೆಟರ್ನರಿ ಹಾಸ್ಪಿಟಲ್ ಗೌರ್ಮೆಂಟ್ ಇದ್ರೊಳಗೆ ಯಾವ ಹೀಟ್ ನೀರ್ ಬೇಕ್ರಿ? 37 ಡಿಗ್ರಿ ಟೆಂಪರೇಚರ್ ಇದ್ರೊಳಗೆ ನಮ್ದು ಲಿಕ್ವಿಡ್ ನೈಟ್ರೋಜನ್ ರೀ -192 ಸೆಂಟಿಗ್ರೇಡ್ ಇದ್ರೊಳಗೆ ಇಟ್ಟಿದಿರ್ತಾರೆ ಸಿಮೆಂಟ್ಸ್ ಗೋಲ್ಡ್. ಅವ್ ತೆಗೆದ ಕಸಿಂದ 37 ಟೆಂಪರೇಚರ್ ಇದ್ರೊಳಗೆ ಹೀಟ್ ಮಾಡ್ಕಸಿಂದ್ ರೀ 35 ಸೆಕೆಂಡ್ ಹಂಗ ಹೀಟ್ ಮಾಡ್ಕಸಿಂದ ಇನ್ಸ್ಪೆಕ್ಷನ್ ಮಾಡ್ಬೇಕ್ರಿ. ಅವ್ರಿಗೆ ಯಾರು ಬೆದಿಗೆ ಬಂದಿರ್ತಾರ ಅವ್ರು ತಗೊಂಡೇ ಬಂದಿರ್ತಾರ ಒಂದ್ ಚರಿಗೆ ನೀರ್ ನಮ್ ಧರ್ಮ ಇದ್ರೊಳಗೆ ಹಾಕಸಿಂದ ಹ್ಯಾಂಗ್ ಮಾಡ್ಕಸಿಂದ ಟೆಂಪರೇಚರ್ ನೋಡ್ಕಸಿಂದ ಅಷ್ಟ ಇದ್ರೊಳಗೆ ಹಾಕಿ ಒಂದು 35 ಸೆಕೆಂಡ್ ಬಿಟ್ಟು ತಗೊಳಿಸಿಂದ ಇನ್ಸ್ಪೆಕ್ಷನ್ ಮಾಡ್ತಾರ. ಈಗ ಮಾಡಿದ್ರೊಳಗೆ ಎಷ್ಟು ನಿಮಗೆ ಯಶಸ್ವಿ ಆಗ್ಯಾವಂತೀರಿ? 100%-ಗೆ 35% ಗೊಬ್ಬ ಹೋಗ್ಯಾವ್ರಿ. ಈಗ ನಮ್ ತಿಂಗಳಿಗೆ ಒಂದ್ಸಲ ಇವ್ರು ಡಾಕ್ಟರ್ ಏನ್ ಬರ್ತಾರಲ್ಲ ರೀ, ಅವರು ಪರೀಕ್ಷೆ ಮಾಡ್ತಾರ. ನಾವು ಯಾರ್ಯಾರು ಹೇಳಿ ಅವ್ರವ್ರಿಗೆ ತಗೊಂಡ್ ನಮಗೆ ಕೇಳ್ತಾರೆ ಡಾಕ್ಟರ್ ಏನ್ ಬರ್ತಾರ ಅಂತೇಳಿ ಸದಸ್ಯರು ಕೇಳ್ತಿರ್ತಾರ. 5ನೇ ತಾರೀಕು ಬರ್ತಾರ, 6ನೇ ತಾರೀಕು ಬರ್ತಾರ, ಅವತ್ ತಗೊಂಡ್ ಬರ್ರಿ ನಿಮ್ಮ ದನಗಳೆಲ್ಲ ಅಂತ ಹೇಳಿರ್ತೇವೆ. ಅವತ್ತಿನ ದಿವಸ ತಗೊಂಡ್ ಬರ್ತಾರ ಅವ್ರು. ಅವ್ರು ಡಾಕ್ಟರ್ ಚೆಕ್ ಮಾಡ್ತಾರ. ಒಂದ್ಸಲ ನಾವು ಇನ್ಸ್ಟಿಮೇಷನ್ ಮಾಡಿವ್ನು ರೀ, 3 ತಿಂಗಳ ತನ ಬಿ ಮತ್ತೆ ನಾವು ಮಾಡಿದ 16-21 ದಿನ ಒಳಗಾಗಿ ಒಮ್ಮೆ ಬರೋದಿರ್ತಾವ್ರಿ. ಅವ್ ಬರ್ಲಾರ್ದೆ 3 ತಿಂಗಳ ತನ ಬಿ ಹೋಗಿರ್ತಾರ ಒಂದೊಂದು ಯಾವ್ದೋ ಒಂದ್ ಕಾರಣಕ್ಕೆ. ಡಾಕ್ಟರ್ ಬಂದ್ ಪರೀಕ್ಷೆ ಮಾಡಿದಾಗ ಇದು ಗೊಬ್ಬಿಲ್ಲ ಅಂತ ಹೇಳಿದ್ರ ಅಂದ್ರೆ ಅದಕ್ಕೆ ಮತ್ತೆ ಗೋಲಿ ಕೊಡ್ತೇವ್ರಿ. ಇಷ್ಟು ಡೈಲಿ ಒಂದ್ 5 ಅವು 2-3 ನಮೂನಿ ಗೋಲಿ ಅವ್ರಿ. ಅವ್ ಡೈಲಿ ಒಂದೊಂದ್ 5 ಕೊಡ, 10 ದಿವಸ ಕೊಡ್ರಿ, ಮತ್ತೆ ಆಮೇಲೆ 10 ದಿವಸ ಬಿಟ್ಟು ಬರ್ತದ ಮತ್ ಮಾಡಮ್ಮಿ. ಇವು ಗೊಬ್ಬ ಇದ್ದು ಅಂತ ಇದು 3 ತಿಂಗಳದ 4 ತಿಂಗಳದ ಗೊಬ್ಬದ ಅಂತ ಹೇಳ್ತಾರ. ಅವ್ರದೇನ್ ಸಮಸ್ಯೆ ಇರಲ್ಲ, ಆದ್ರೆ ಇದಕ್ಕೆಲ್ಲ ಚುನ್ನಿ ನಮ್ ಬೈಪಾಸ್ ಆಗ್ಲಿ ಟೈಪಾನ್ ಆಗ್ಲಿ ಚುನ್ನಿ ಡೈಲಿ ಕೊಡ್ರಿ. ಇದಕ್ಕೆ ಇದ ತನಕ ಡೈಲಿ ನೀವು ಹಾಲು ಕೊಡ್ತಿತ್ತಂದ್ರ 3 ಲೀಟರ್ ಹಾಲು ಕೊಡ್ತಿತ್ತಂದ್ರ ಅದಕ್ಕೆ 1 ಕೆಜಿ ಚುನ್ನಿ ಕೊಡ್ಬೇಕ್ರಿ, 1 ಕೆಜಿ ಅದಕ್ಕೆ ದೇಹದ ಇದ್ರ ಬೆಳವಣಿಗೆ ಕೊಡ್ಬೇಕು. ಇದು ನೀವು ಗೊಬ್ಬದ ಅಂದ್ರೆ ಇದಕ್ಕೆ 1 ಕಿಲೋವರ ಹಂಗೆ ಕುಡಬೇಕು, ನೀವು ತಪ್ಪಿಸ್ಬೇಡ್ರಿ ಅಂತೇಳಿ ಹೇಳ್ಕಸಿಂದ ಚೆಕ್ ಮಾಡಿ ಬಿಡ್ತಾರೆ ಡಾಕ್ಟರ್. ನಾವು ಹೇಳ್ತೇವೆ ಅವ್ರನ್ನೂ ಹೇಳ್ತಾರೆ. ಈಗ ಬೆದೆಗೆ ಬರುವಂತಹ ಒಂದು ಲಕ್ಷಣಗಳಿರ್ತಾವಲ್ಲ, ಅವನ್ನ ರೈತರು ಸರಿಯಾಗಿ ಗುರುತ ಹಿಡಿತಾರ? ಗುರುತ ಹಿಡಿತಾರೆ, ಒಳ್ಳಗತ್ತದ ಅಂತೇಳಿ ತಗೊಂಡ್ ಬರ್ತಾರೆ. ಕೆಲವೊಬ್ರು ಕುಂತಿತ್ತು, ಕೊಯ್ಲ್ ಮಾಸ್ ಹೊಂಟಿತ್ತು ಅಂತಾರೆ. ಕೆಲವೊಬ್ರದ್ದು ನಮ್ದು ಇವತ್ತ ಮೈದಿ ಇಲ್ಲ ಏನು ಇಲ್ಲ, ಒಂದ್ರ ಮೇಲೆ ಆಕಳ ಮೇಲೆ ಮೇಲೆ ಏರ್ಲಗತ್ತಿತ್ತು ಹಿಂಗ ಬರ್ತಾರ. ನಾವು ತಂದ ಬಳಕ ನೋಡ್ತೇವ್ರ ಅದ್ರ ಲಕ್ಷಣ, ಮೇಲ ಮೇಲೆ ಏಕಿ ಹೋಯ್ತದ, ಮಾಸನು ಬಂದಿರ್ತಾರ. ನಾವು ಒಳಗ್ ಕೈ ಹಾಕಿದಾಗ ಗರ್ಭಾಶಯ ಈ ಥಂಡಿ ಹೆಂಗ್ ಕಬ್ಬೇರ್ದಪ್ಲೆ ಆಗಿರ್ತಾವ ಆ ಸಿಸ್ಟಮ್ ಆಗಿರ್ತಾವ ಒಳಗ್ರಿ. ನಾವು ಕೈ ಹಾಕದ ಒಳಗ್ ಗುರ್ತಾತಾರ. ನಾವು ಸ್ವಲ್ಪ ಮಸಾಲ್ಸ್ ಹಿಂಗ್ ಮಾಡ್ದೇವ ಅಂತಂದ್ರ ಕೊಯ್ಲ್ ಮಸ್ ಬಂದ್ಬಿಡ್ತಾವ ಹೊರಗ್ ಗುರ್ತಾತ ಕರೆಕ್ಟ್ ಬೆದಿ ಇದ ಅನ್ಕಸಿ ನಾವ್ ಇನ್ಸ್ಪೆಕ್ಷನ್ ಮಾಡ್ತೇವೆ. ಕಣ್ಣಿನ ರೆಪ್ಪೆ ಕೆಂಪಾಗಿರ್ತಾವ ಅಂತ ನಮ್ ಡಾಕ್ಟರ್ಗಳು ಹೇಳ್ತಾರ ಅಂತಾರ. ಅದೇನಾರ ನೋಡೋದಿಲ್ಲ ಇಲ್ಲ, ಅದೇನ್ ಕಣ್ಣಿಂದ ನೋಡಲ್ಲ. ಯೂಶಲಿ ಇದಿಷ್ಟೇ ರೀ, ಮೇಲೆ ಮೇಲೆ ಏಕಿ ಹೋಯ್ತಾವ್ರಿ, ಆಯ್ತು ಆ ಕಡೆ ಕಡೆ ನೋಡೋದ್ ಮಾಡ್ತಾವ್ರಿ. ಮೇವಿನ ಮೇಲೆ ತಿನ್ನೋ ಲಕ್ಷಣ ಇರಲ್ರಿ. ಯಾವ್ರ ದನಗಳು ನೋಡಿದ್ರು ಓಡ್ ಹೋಗೋದ ಇದು ಇರ್ತಾರ, ಬೇಚಾನ್ ಇರ್ತಾರ, ಹಾಲು ಕಡಿಮೆ ಕೊಡ್ತಾರ ಬೆದಿಗೆ ಬಂದಿತ್ತಂದ್ರ. ಹೆಚ್ಚು ಕಡಿಮೆ ಎಲ್ಲಾ ದನಗಳು ಇದೇ ತರ ಬೆದಿ ಲಕ್ಷಣ ತೋರಿಸ್ತಾವ? ಒಂದೊಂದನ ಒಳ್ಳಾಗಿರ್ತಾವ ಸರ್. ಮೂಗ್ ಬೆದಿ ಅಂತಂದ್ರೆ ಕುಂತ ಕೊಯ್ಲ್ ಮಸೆ ಬಂದಿರ್ತಾರ. ಒಂದೊಂದ್ ದನಗಳು ಮೇವ್ ತಿಂಬದಿಲ್ಲ ಏನೂ ಇಲ್ಲ, ಒಂದ್ರ ಮೇಲ ಏರಾದ್ ಮಾಡೋದ್ ಹಿಂಗ್ ಮಾಡ್ತಾವ್ರಿ. ಹಿಂಗ 2 ಲಕ್ಷಣ ಇವ್ರಿ ನಮ್ ತಿಳಿದ ಪ್ರಕಾರ. ಯಾವ ಒಳ್ತಾವ್ರಿ, ಬಟ್ ಸುಮ್ ಕಟ್ಟಿರಲ್ರಿ, ಒಳ್ಳದೇ ಒಳ್ತಿರ್ತಾವ್ರಿ ಅಂದ್ರ ಚೀರ್ತಾವಂತಿರಿ? ಹಾ, ಚೀರ್ತಾವ್ರಿ. ಇವು ನೋಡ್ಕೊಂಡು ನೀವು ಕೃತಕ ಗರ್ಭಧಾರಣೆ ಮಾಡ್ತೀರಿ? ಹಿಂಗ ಲಕ್ಷಣ ತೋರಿಸೋದು ಎಷ್ಟು ಟೈಮ್ ಒಳಗೆ ಮಾಡ್ಬೇಕಾಗ್ತದ? ಅದೇ ಈ ಲಕ್ಷಣ ಹಿಂಗ್ ತೋರಿಸ್ತಂದ್ರೆ 8 ಗಂಟೆ ಆದ ನಂತರ ಮಾಡ್ಬೇಕ್ರಿ. ಶುರು ಸ್ಟಾರ್ಟ್ ಇರ್ತಾವ್ರಿ, 8 ಗಂಟೆ ಆದ ನಂತರ ಮಾಡ್ಬೇಕು. ಆ ಟೈಮಿಗೆ ಮಧ್ಯ ಬೀದಿದೊಳಗೆ ಮಾಡ್ಬೇಕಂತ ಹೇಳಿ ನಮ್ದು ಟ್ರೈನಿಂಗ್ದಾಗ ತರಬೇತಿ ಕೊಟ್ಟಿದ್ರಿ. ಈಗ ನೀವು ಮುಂಜಾನೆ ಹಂಗ ಆಲ್ಗತ್ತಿತ್ತ ಇದಕ್ಕೆ ಅದೊಂದು ಸಂಜೆಗೆ 5-6 ತಗೊಂಡ್ ಬರೋಣ. 2-3 ಗಂಟೆ ಹೆಚ್ಚಾದ್ರೂ ನಡೀತಾರೆ, ಮಧ್ಯೆ 8 ಗಂಟೆ ಆದ ನಂತರ ಮಾಡ್ಬೇಕಂತ ಹೇಳುತ್ತೆ. ಈಗ ಶಂಭುಲಿಂಗ್ ಅವ್ರೆ, ಈಗೇನು ಗಬ್ಬಾಗ್ತದ ಒಂದು ದನ, ಈ ಯಾಕೆ ತಯಾರಾಗಿರ್ತದ, ಇನ್ನ ಟೈಮ್ ಇರ್ತದ, ಈ ಸಂದರ್ಭದೊಳಗ ಏನ್ ಎಚ್ಚರಿಕೆ ನೀವು ತಗೊಳ್ತಾ, ನೀವು ಅದನ್ನೆಲ್ಲ ಮಾಡಿರಿ, ಬಾಣಂತನ ಮಾಡಿರಿ? ಬಾಣಂತನ ಒಂದ್ 2 ಮಾಡೀನ್ರಿ. ಅದಕ್ಕಿನ್ನ ಮುಂಚೆ ಹೆಚ್ಚಿಗೆ ಇದು ಆಯ್ತಂದ್ರೆ ಡಾಕ್ಟರ್ಗು ಕರೆಸ್ತೇವ್ರಿ. ಬರ್ಲಿಲ್ಲ ಅಂತ ಒಂದು ಇಬ್ಬರು, ನಾನು ಹೆಚ್ಚಿಗೆ ಮಾಡಿದ ಒಂದ್ ಇಬ್ಬರು ಮುಗರ್ದ್ ಮಾಡೀನ್ರಿ. ಯೂಶಲಿ ಯಾರ್ದವ್ರು ರೈತರು ಅವ್ರ ಮನೆಗೆ ಹಸು ಇದ್ದು ಎಲ್ಲ ಕರ ತಕ್ಕೊಲು ಮಾಡ್ಲಿಕ್ಕೆ ಯಾರ್ದವ್ರಿಗೆ ಮಾಹಿತಿ ಅದಾರಿ. ಅದ್ರೆ ಯಾರು ಬರ್ಲಿಲ್ಲ ಇರ್ಲಿ ಅಂದ್ರೆ ಒಂದೊಂದ್ ಕರ ಒಳಗೆ ಅಡ್ಡಾಗಿರ್ತಾವ್ರಿ. ಈಗ 2006 ಹಿಡಿದು ಯಾರ್ ಬಂದ್ ಯಾರು ಹಿಂಗ್ ಕೇಳ್ಕೊತ ಅವ್ರಿಗೆ ಹೇಳಿರ್ತೇವ್ರಿ. ಈದ್ ಒಳಗ್ ಫಸ್ಟ್ ಏನಂದ್ರೆ ಅದರದ್ದು ಬ್ಲೇಡ್ ದಿಂದ ಅದರದ್ದು ಹುರಿ ಕಟ್ ಮಾಡೋದ್ರಿ, ಮ್ಯಾಲ ಒಂದ್ ಸ್ವಲ್ಪ ಬಿಟ್ಟು ಕಸಿಂದ ಗಂಟು 10 ಗಂಟೆ ಹಾಕಿ ಬಿಡೋದ್ರಿ. ಇವು ಒಳಗ ಒಂದೊಂದು ಇದ ಮತ್ತೆ ಕರುಗಳು ಅಡ್ಡಾಗಿರ್ತಾವ್ರಿ. ಒಂದ್ ಎರಡು ಕರುಗಳಿಗೆ ನಾನು ಕೈ ಹಾಕಿಸಿಂದು ಇದು ಮಾಡ್ಕೊಂಡು ತಕೊಂಡಿನ್ರಿ ಕರುಗಳಿಗೆ ಹೊರಗೆ. ಅಂದ್ರೆ ಆ ಟೈಮ್ನೊಳಗೆ ನೀವು ಯಾವ ನೈರ್ಮಲ್ಯದ ವ್ಯವಸ್ಥೆ ಹೆಂಗ್ ಮಾಡ್ಕೊಳ್ತೀರಿ? ನಾವು ಕೈಗೆ ಸ್ವಲ್ಪ ಇದು ಪ್ಲಾಸ್ಟಿಕ್ ಹಾಕೊಂಡಿರ್ತೇವ್ರಿ, ಅದಕ್ಕ ಏನರ ಇದು ರೋಗ ರುಜಿನ ಇದ್ರು ನಮಗ್ ತಗಲ್ಬಾರ್ದಂಗ್ ಕಸಿಂದ್ರೆ ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕೊಂಡು ಕಸಿಂದು ತಕೊತೇವ್ರಿ. ಈಗ ಸಾಮಾನ್ಯವಾಗಿ ಹೇಳ್ತಾರ ನೋಡ್ರಿ ಬ್ರುಸಲಸಿಸ್ ಅಂತ ಹೇಳಿ, ಬ್ರುಸಲಿಸ್ ಬರ್ತದೆ ಸರ್ ಅದನ್ನ. ಈಗೇನು ಈ ಬೆದಿಗೆ ಬಂದಾಗನು ಇದು ಇದ ಮತ್ತೆ ಬೆದಿಗೆ ಬಂದಾಗನು ನಾವು ಹಂಗೆ ಹ್ಯಾಂಡೋಜ್ ಇಲ್ದೇನೆ ಒಳಗೆ ಕೈ ಹಾಕಿದೇವ್ ಅಂದ್ರೆ ಅದು ನಮ್ಗೆ ಈ ಕೂದಲ್ ರಂಧ್ರದ ಮುಖಾಂತರ ಒಳಗೆ ಹೋಗಿ ಇದು ಅಟ್ಯಾಕ್ ಆತಂತರ. ಅದಕ್ಕೆ ಡಾಕ್ಟರ್ಗಳು ನಮ್ಗೆ ಹೇಳ್ತಾರೆ ಹ್ಯಾಂಗ್ಲೋಜ್ ಇಲ್ದೇನೆ ಇದು ಮಾಡ್ಬೇಡ ಅಂತ ಹೇಳಿ. ಯಾವ ಜಡ ಇದು ಇದೇ ಅಂತಲ್ಲ, ಜಡ ಬಂದಿತ್ತು ಮಾಡಿತ್ತು ಅಂತದಕ್ಕೆ ಹಾಕ್ಬೇಕಾದ್ರು ನೀವು ಮುನ್ನೆಚ್ಚರಿಕೆಯಿಂದ ಇದು ಮಾಡ್ಕೊಂಡಿರ ಅಂತ ಹೇಳಿ. ಅಂದ್ರೆ ಪೂರ್ತಿ ಎಲ್ಲ ಗ್ಲೌಸ್ ಅದೆಲ್ಲ ಹಾಕೋತೀವಿ, ಗ್ಲೌಸ್ ಹಾಕೋತೀವಿ. ಶಂಭುಲಿಂಗ್ ಅವರ, ಜಾನುವಾರುಗಳ ಆರೋಗ್ಯ ಬಹಳ ಮುಖ್ಯ, ಹಾಲು ಉತ್ಪಾದನೆ, ಒಳ್ಳೆ ಹಾಲು ಉತ್ಪಾದನೆ ಆಗ್ಬೇಕು ಅಂತಂದ್ರೆ ಅದು ಈಗ ಹೇಳ್ತಾರಲ್ಲ ಬ್ರುಸೆಲೋಸಿಸ್ ನಿಂದ ಹಾಲಿನ ಮುಖಾಂತರ ಸಹಿತ ರೋಗ ಬರ್ಬೋದು ಸರ್. ಅಂತ ಸಂದರ್ಭ ಏನಾರ ಅದಾವೇನ್ ಹಂಗೆ ನಂಬಲ್ ಕಂಡು ಬಂದಿಲ್ಲ ಸರ್. ಈಗ ಜಾನುವಾರುಗಳ ಆರೋಗ್ಯ ಬಹಳ ಮುಖ್ಯ, ಅದಕ್ಕ ಯಾವ್ದಾದ್ರು ಬ್ಯಾನೆಗಳಿಗೆ ಚಪ್ಪೆ ಬೇನೆ ಅನ್ರಿ, ಆಮೇಲೆ ಕಾಲು ಬಾಯಿ ರೋಗ ಅನ್ರಿ, ಅದಕ್ಕ ಲಸಿಕೆ ಕೊಡುವಂತದ್ದಾಗ್ಲಿ ಅಥವಾ ಒಂದು ಒಳ್ಳೆ ಆಹಾರ ಕೊಡುವಂತದ್ದಾಗ್ಲಿ, ಆಮೇಲೆ ಏನಾದ್ರೂ ಹಿಂಗ ಜಡ ಬಂತು ಏನಾದ್ರೂ ತೊಂದರೆ ಬಂತು ಅಂತಂದ್ರೆ ಅದನ್ನ ಡಾಕ್ಟರ್ಗೆ ತೋರಿಸಿ ಉಪಚಾರ ಮಾಡೋದಾಗ್ಲಿ, ಇಂಥದ್ದು ಏನಾದ್ರೂ ತಮ್ಮಲ್ಲಿ ಆಕ್ಟಿವಿಟಿ ಹೆಂಗ್ ನಡೆದ ಅನ್ನೋದ್ರ ಬಗ್ಗೆ ಹೇಳ್ಬೋದು? ನಮ್ಮಲ್ಲಿ ಮೊದಲ ಮೊದಲ ಆದ್ರೂ ಊರ ಡೊಂಗರ್ ಹೊಡಿತೇವ್ರಿ, ದನಗೊಳಿದೀವಿ ಕಾಲ್ ಬೇಜಾರದ ಬಂದ ಅಂದ್ರೆ ಚಪ್ಪೆ ಬೆನ್ನಿದ್ ಬಂದ ಅಂದ್ರೂ ಈ ಡಾಕ್ಟರ್ ಹೊಂಟಾರ ನಮ್ ಒಕ್ಕೋಡ್ದಿಂದ ನಮಗೂ ಕೊಡ್ತಾರ್ರಿ. ನೀವು ನಾವು ಮಾಡಿಸ್ಬೇಕಾದ್ರೆ ನಮ್ಮಲ್ಲಿ ಹಾಲು ಹಾಕ್ಲಿಕ್ ಬಂದವ್ರಿಗೆ ಹೇಳ್ತೇವೆ ಹಿಂಗ ಯಾವ ಈ ಟಿ ಬರೋವ ಈಗ ಇಂಜೆಕ್ಷನ್ ಬಂದ ಯಾರು ಎಲ್ಲರ ದನಗಳು ತಂದು ಇಂಜೆಕ್ಷನ್ ಮಾಡ್ಸೋಣವ್ರ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ದಿಂದ ಅವ್ರನ್ನು ಮಾಡ್ತಾರೆ. ಅವ್ರ ಮೊದಲೊಂದ್ಸಲ ಡೊಂಗರ್ ಹೊಡಿಸ್ತಾರೆ ಯಾರ ದನಗಳು ಇದ್ದು ಯಾರ ದಿನದಾಗ ತಂದು ಕಸಿ ಇಂಜೆಕ್ಷನ್ ಮಾಡ್ಸೋಣವ್ರ ಅಂತೇಳಿ. ಅಯ್ಯು ಆಲಕ್ಕಾಗ್ನು ಮತ್ ಬಂದು ಅಂತಂದ್ರೆ ಡಾಕ್ಟರ್ ಏನ್ ಫಸ್ಟ್ ಒಂದ್ ದಿವಸ ಅಲ್ಲೇ ಊರಾಗ ತೋರ್ಸೋದಿತ್ತು, ಅವ್ ಕರಿಮ ಏನರ ಕಡಿಮೆ ಮನ್ಸಲಿ ಅಂದ್ರೆ ಕಮಲಾಪುರ ಡಾಕ್ಟರ್ ಕರ್ಸೋದು, ಅಯ್ಯು ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಡಾಕ್ಟರ್ ಕರ್ಸೋದ್ರಿ, ಕರ್ಸ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹಂಗೇನು ಇದು ಹಾಕಿಸಿಂದ ಯಾವ ನಂಬಲ್ಲಿ ಹಂಗ ಸತ್ತಿದು ಆಗಿಲ್ಲ ಸರ್. ಏನಾದ್ರೂ ಒಂದು ರೋಗ ಕಾಡಿದ್ದು ಅದಕ್ಕೆ ನೀವು ಉಪಚಾರ ಮಾಡಿದ್ದು ಏನಾದ್ರೂ ಅದಾವ ಘಟನೆಗಳು? ಹೆಚ್ಚು ಜಸಿತನಗಳಿಗೆ ಏನು ಕುಂತಿ ಹೇಳಾರ್ದ ಏನರ ಸ್ವಲ್ಪ ಉನ್ನೆ ಆಗಿವು ಕಡ್ದು ಟ್ರೀಟ್ಮೆಂಟ್ ಹುಳ ಬಿದ್ದವ್ರಿ, ಇಂಥವೇ ಮಾಡೀನ್ರಿ ಬೇರೆ ಏನ್ ಟ್ರೀಟ್ಮೆಂಟ್. ನಾವು ಹುಳ ಬಿದ್ದೋಗ್ದೇನಿ ಒಂದ್ ಎರಡ್ ಮೂರ್ ದಿವಸ ಟಿಂಚ ಇದು ಹಚ್ಕಸಿಂದ ತೊಳೆದ್ ಹೇಳಿದಿ ಹಳ್ಳಿ ಒಳಗ್ ಒತ್ತಿ ಇಟ್ಕಸಿಂದ ಎರಡ್ ಮೂರ್ ನಾಲ್ಕ್ ದಿವಸ ಇದು ಮಾಡೋದು ಇಂಜೆಕ್ಷನ್ ಗೊಲ್ಲಿ ಇದು ಮಾಡೋದು ಅಂತ ಕಡಿಮೆ ಆಗ್ಯಾವ್ರಿ. ಬೇರೆ ಯಾವ ದೊಡ್ಡ ಇಂದು ಅಂತೂ ನಾ ಮಾಡಿಲ್ಲ. ಅಂಬರಾಯ ಪೊಲೀಸ್ ಪಾಟೀಲ್ ಅಂತ ಹೇಳ್ರಿ ಅವ್ರ ಅಕ್ಕಳಿಗೆ ಬಂದು ಸರ್, ಅವ್ರದ್ದು ಲಕ್ಷಣ ನೋಡ್ರಿ ಅದು ಮೂಗೇನಿರ್ತ ಒಣಗಿರ್ತಾರೆ, ಇವಾಗ ಜರ ನಾಲಿಗೆ ಹಿಡ್ದ್ರೆ ನಾಲಿಗೆ ಮೇಲೆ ಮುಳ್ಳೆಲ್ಲ ಬಂದು ಕಸಿಂದ ಮೇವು ತಿಲ್ಲಾರ್ದಪ್ಲೆ ನಿಂತು ಬಿಡ್ತಾರೆ, ನೀರು ಕುಡಿಯಲ್ಲ ಮೇವು ತಿಂಬಲ್ಲ ಅಂದ ಹಾಲು ಕಸಿ ಹಾಲು ಕಡಿಮೆ ಆಗ್ತದ ಲಕ್ಷಣ ರೀ. ಕಡಿಮೆ ಆದಾಗ ಇಂಜೆಕ್ಷನ್ ಮಾಡೋದ್ರಿಂದ ಎರಡ್ ಮೂರು ದಿವಸ ತುಪ್ಪ ಹಾಕ್ಬೇಕಂತಾರೆ, ತುಪ್ಪವೇ ಹಾಕ್ಯಾರ. ಆಯುರ್ವೇದಿಕ್ ಔಷಧ ಏನ್ ತಪ್ಪಲಿರ್ತಾ ಅವ್ರು ಊರಾಗೊಬ್ಬರಿದ್ದು ಅದ್ರದಿಂದ ಕೊಟ್ಟಾರೆ, ಅದು ಮೂರ್ ದಿವಸ ಟ್ರೀಟ್ಮೆಂಟ್ ಇವ್ರದ್ದು ಡಾಕ್ಟರ್ಗಳು ಮೂರ್ ದಿವಸ ಟ್ರೀಟ್ಮೆಂಟ್ ಆದ ಬಳಕ ಸುಧಾರಿಸಿ ಈಗ ಮೇವು ತಿಲ್ಲಗತ್ತಾರ. ಏನಾಗಿತ್ತ? ಅದೇ ಕುಂದು ಬಂದವ್ರಿ, ಅದು ಉರಿ ರೀ, ಜ್ವರ ಜ್ವರ ರೀ, ಪ್ರೀ ಜ್ವರ ರೀ. ಅದಕ್ಕೆ ಅದು ಹಂಗ ಮೇವು ಅದು ತಿನ್ನಲಿಲ್ಲ, ಈಗ ಆರಾಮಾಗಿದೆ. ಅದಕ್ಕೆ ಆರಾಮಾಗ್ಯಾರ. ಈಗ ಜಡ್ಡ ಅದಾದಾಗ ಅವುಗಳ ಹಾಲು ನೀವು ತಗೊಳಂಗಿಲ್ಲ? ಇಲ್ಲಿ ತಗೊಂಬಲ್ರಿ. ಅವ್ರು ಹೇಳ್ತಾರ ನಿಮ್ಗೆ ಸದಾ ಹೇಳ್ತಾರ ನಾವ್ ಆಕಳಿ ಜಡ ಬಂದ ದೀಶೆ ಕೊಟ್ಟದಂದ್ರ ಇವು ಎಲ್ಲಾ ಹಾಲಿನಾಗ ಅದ್ರೊಳಗೆ ಕಿಮ್ಮಿಗಳು ಇದು ಮಾಡ್ತದ ಬ್ಯಾಡ್ರಿ, ನೀವು ಊಟ ಬಿ ಮಾಡ್ಬೇಡ್ರಿ ಚೆಲ್ಲರ್ ಅದಕ್ಕೆ ಬಿಟ್ಟುಕೊಳ್ಳಿ, ಕರಿಗಂತೂ ಕುಡ್ಸ್ಲಿಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರ. ಬಿಟ್ಕೊಂಡು ಚೆಲ್ರಿ ಆ ಕರಿ ಕುಡ್ಸೋ ಅದಕ್ಕೂ ಇದು ಕುಡ್ದು ಉಲ್ಟಾ ಇದು ಆತದ ಕುಡ್ಸ್ಬೇಡ ಅಂತ ಹೇಳ್ತಾರೆ. ಈಗ ಆರಾಮಾಗ್ಯದ ಅಂದ ಬಳಿಕೆ ಇವತ್ತೇ ತಂದು ಹಾಕ್ಯಾರ ಹಾಲು, ಅಂತ ಹಾಲು ತಗೊಂಬಲ್ಲ ಸರ್, ಇಲ್ಲಿ ಉಳಿದ ಹಾಲಿಗೆಲ್ಲ ಇದು ಮಾಡ್ತಾರೆ. 2008 ಬಂದ ಬಳಕ್ರಿ ಹೆಚ್ಚಿಗೆ ಹಾಲು ಹಾಕಿ ಸಲುವಾಗ ಅತ್ಯುತ್ತಮ ಹಾಲು ಉತ್ಪಾದ ಸಹಕಾರ ಸಂಘ ಅಂತೇಳಿ ಒಕ್ಕೂಡ್ದಿನ ನಾವು ಬಹುಮಾನ ತಗೊಂಡೇವ್ರಿ, ವರ್ಷಿಗೊಂದ್ಸಲ ವಾರ್ಷಿಕ ಮಹಾಸಭೆ ಅಂತ ಇರ್ತಾರೆ ತಗೊಂಡೇವ್ರಿ. ನಂಬಲ್ಲಿ ಮತ್ತೆ ಅತಿ ಹೆಚ್ಚಿಗೆ ಹಾಲು ಅಂದ್ರೆ ಒಂದ್ ಟೈಮಿಗೆ 40 ಲೀಟರ್ ಹಾಲು ಹಾಕ್ದವ್ರಿ, ನಮ್ಮ ಗುಲ್ಬರ್ಗ ಬೀದರ್ ಹಾಲು ಒಕ್ಕೂಡ್ದು ಅತಿ ಹೆಚ್ಚಿಗೆ ಹಾಲು ಹಾಕ್ದವ್ ಅವ್ರಿಗೂ ಸನ್ಮಾನ ಮಾಡಿಸಿದ್ರು ನಮ್ಮ ಒಕ್ಕೂಡ್ದಿಂದ. ನಮಗೂ ಕೃತ ಗರ್ಭಧಾರಣೆ ಒಳ್ಳೆ ಕಾರ್ಯದರ್ಶಿ ಅಂತ ಕಸಿನ ಇದು ಮಾಡ್ತಾರೆ. ಈ ವರ್ಷನು ನಮ್ದು ಒಳ್ಳೆ ಗುಡ್ ಮಿಲ್ಕ್ ಅಂತ ಕಸಿಂದ ಬಹುಮಾನ ಒಳಗೆ ಸೆಲೆಕ್ಷನ್ ಆಗಿವ್ರಿ. 24 ವಾರ್ಷಿಕ ಮಹಾಸಭೆ ಅದಾರೆ. ಮತ್ತ 2001 ಹಿಡ್ದು ಬೋನಸ್ ಅಂತೇಳಿ ವಿತರಣೆ ಮಾಡ್ಲತ್ತಿದ್ರು, ಅದನ್ನು ಕೊಡ್ತೇವ್ರಿ ವರ್ಷಿಗೊಂದ್ಸಲ. ಎಷ್ಟು ಬೋನಸ್ ಇರ್ತದೆ, ಹೆಂಗ್ ಬೋನಸ್ ಅದು? ಈಗ ಒಂದ್ ವರ್ಷದ ತೆಗಿತೇವ್ ಸರ್ ಒಟ್ಟ ಈ ಸದಸ್ಯರ ಬೋನಸ್ ಅಂತ ಹೇಳ್ರಿ ಆಯ್ತು. ಶೇರ್ ಡಿವಿಡೆಂಟ್ ಕಸಿಂದ ಈ ಸಹಕಾರ ಶಿಕ್ಷಣ ನಿಧಿ ಅಂತ ಹೇಳ್ರಿ ಅದರದ್ದು, ಮತ್ತ ಕಾರ್ಯದರ್ಶಿಗಳದು, ಮತ್ತ ಬಿಲ್ಡಿಂಗ್ ಫಂಡ್ ಅಂತೇಳಿ ಇವೆಲ್ಲ ತೆಗೆದು ಉಳ್ದಿದ್ ಏನಿರ್ತದ್ರಿ, ಅದರದ್ದು ಲಾಭ ಎಷ್ಟಂದ್ರೆ ಒಂದ್ ವರ್ಷಕ್ಕೆ 40,000 ಆಗಿತ್ತಂದ್ರೆ ಇವೆಲ್ಲ ತೆಗೆದು 20,000 20,000 ಒಳಗೆ ಮಂದಿ ಎಷ್ಟು ರೊಕ್ಕ ಆಗ್ಯದ ಅದ್ರ ಮೇಲೆ 100 ರೂಪಾಯಿ ಅಥವಾ 2 ರೂಪಾಯಿ 3 ರೂಪಾಯಿ ಶೇಕಡ ಇದು ಲೆಕ್ಕದ ಮೇಲೆ ಒಬ್ಬೊಬ್ಬರಿಗೆ ಒಂದ್ ವರ್ಷಕ್ಕೆ 4,000 5,000 ಬೋನಸ್ ಬರ್ತದೆ, 1,000 ಯಾರಿಗೆ 100 ಬರ್ತಾರೆ 50 ಬರ್ತಾರೆ ಈಗಿನೂ ಕುಳ್ಳತ್ತೆ ಅಂದ್ರೆ ಅವ್ರವ್ರ ಹಾಲಿನ ಪ್ರಮಾಣ ಹಾಲಿ ಯಾರು ಹೆಚ್ಚಿಗೆ ಹಾಕಿರ್ತಾರ ಅವ್ರಿಗೆ ಹೆಚ್ಚಿಗೆ ಬರ್ತಾರೆ, ಯಾರು ಕಡಿಮೆ ಹಾಕಿದ್ರು ಕಡಿಮೆ ಬರ್ತಾರೆ. ಈಗ 2009-10 ತನಕ ಕೊಟ್ಟಿವ್ರ ಬೋನಸ್. ಈಗ ಯಾರಾದ್ರೂ ಈ ಹೈನುಗಾರಿಕೆ ಅನುಭವ ಕೇಳಬೇಕು ನಿಮಗ ಅಂತಂದ್ರ ಅವ್ರಿಗೆ ನಿಮ್ ನಂಬರ್ ಹೇಳ್ತೀರಿ? ಹಾ ಹೇಳ್ತೀವಿ ಹೇಳ್ರಿ. 9494 9 9 9 9 2 2 6 0 2 6 0 ಇದು ಮೊಬೈಲ್ ನಂಬರ್. ಮೊಬೈಲ್ ನಂಬರ್ ಈ ನಂಬರ್ಗೆ ಯಾರಾದ್ರೂ ಸಂಪರ್ಕ ಮಾಡಬಹುದು, ಮಾಡಿದ್ರು ನಾವು ಹೇಳ್ತೇವೆ ಸರ್. ಒಳ್ಳೇದು ಶಂಭುಲಿಂಗ್ ಸಂಪಳ್ಳಿ ಅವರೇ, ಇಲ್ಲಿ ತನಕ ಯಾವ ರೀತಿ ಓಕಳಿ ಒಳಗ ತಾವು ಹೈನುಗಾರಿಕೆಯನ್ನ ಸಂಘವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೀರಿ, ಯಾವ ರೀತಿ ಅದು ಪ್ರಗತಿ ಪಥದೊಳಗೆ ನಡೆದದ, ಸುಮಾರು 80 ಲೀಟರ್ ಇದ್ದಂತಹದ್ದು ಈಗ 500 ಲೀಟರ್ ತನ್ನ ಬಂದದ ಅಂತ ಹೇಳಿ ಹೇಳ್ತಾ ಇದ್ದೀರಿ, ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಮಾಡುವಂತಹದ್ದು ಕೂಡ ತಮ್ಮ ಉದ್ದೇಶ ಆಗಿರಬಹುದು ಅಂತ ಅನಿಸ್ತದೆ ನನಗೆ. ಸುಮಾರು ದನಗಳಿಂದ ಶುರು ಮಾಡದಂತವ್ರು ಈಗ 300-400 ದನಗಳು ತಮ್ಮಲ್ಲಿರಬಹುದು ಅಲ್ಲ ಸರ್, 300-400 ದನಗಳಂತನ ತಾವು ಕೃತಕ ಗರ್ಭಧಾರಣೆ ಮಾಡಿ ಆಮೇಲೆ ಬೇರೆ ಬೇರೆ ಮಿಶ್ರ ತಳಿಗಳನ್ನು ತಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಬಹುಶಃ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಯುವಕರಿಗೆ ಯುವತಿಯರಿಗೆ ಇದು ಮಾರ್ಗದರ್ಶನ ಆಗಬೇಕು. ಯಾರ್ಯಾರು ಕೆಲಸ ಇಲ್ಲ ಅಂತ ಹೇಳಿ ತಿರುಗತಾ ಇರ್ತಾರೆ ಕೆಲಸದ ಸಲುವಾಗಿ, ಅಂತವರಿಗೆ ವಿಶೇಷವಾಗಿ ವಿದ್ಯಾವಂತರಿಗೆ ಇದು ಒಳ್ಳೆ ಪಾಠ ಆಗಬಹುದು ಅಂತ ಹೇಳಿ ನಮ್ಮ ಅನಿಸಿಕೆ. ಇಲ್ಲಿ ತನಕ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಣ್ಣಿನ ಮಗ ಕಾರ್ಯಕ್ರಮದೊಳಗ ಇಲ್ಲಿ ತನಕ ಹೈನುಗಾರಿಕೆ ಕುರಿತು ಓಕಳಿ ಗ್ರಾಮದ ಶಂಭುಲಿಂಗ್ ಸಂಪಳ್ಳಿ ಅವರ ಜೊತೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ರೂಢಿ. ಈಗ ಅಣ್ಣಾರಾವ್ ನಡೂರ್ ಸಂಗಾಪುರ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಗುರುವಿನಿ ಬೇಗನೆ ಮೊರೆಗೇಳೋಯಪ್ಪ ಹರಿದು ಹೋಗದಿನಿ, ಗುರು ಯಪ್ಪ ಹರಿದು ಹೋಗದಿನಿ. ಬದರಿಗೆ ಬೀದಿನಿ ಪಾಪಿಷ್ಠ ಮಹಂತನಿ ನೋಡೋ ಎಲ್ಲ ಅದೃಷ್ಟ, ಸೇವಕನೇ ಗಟ ಮೂಡ ಗುರು ರಾಯ ತಪ್ಪಿಸೋಯಿ ಹೊರತು ಮಕ್ಕಾರಿಲ್ಲ ಬಾಯಿ ಬಂದು ಗುರುವಿನಿ ಬೇಗನೆ ಮೊರೆಗೇಳೋಯಪ್ಪ ಹರಿದು ಹೋಗತಿನಿ. ಯೇಸು ಜನ್ಮ ದಿಳಿ ಎಲ್ಲ ಸ್ವಜನ್ಮ ಕಲಾವಿದರಾದ ಅಣ್ಣಾರಾವ್ ನಡೂರ್ ಸಂಗಾಪುರ್ ಮತ್ತ ಸಂಗಡಿಗರಿಂದ ಭಜನೆ ಪದ ಕೇಳ್ತಾ ಇದ್ರಿ. ಕೇಳ್ರಿ ಇನ್ನೊಂದು ಪದ. ಸಮಾರೋ ಕಾಮ ಕ್ರೋಧವ ಕಡಿಯ ಕಮಾಡೋ ಕಾಮ ಕ್ರೋಧವ ಕಡಿಯ ಕಮಾಡೋ ಕೊಟ್ಟಿ ಗುಣವ ಸುತ್ತು ಬೂದಿಯ ಮಾಡೋ ಕೊಟ್ಟಿ ಗುಣವ ಸುತ್ತು ಬೂದಿಯ ಮಾಡೋ ಸಿಟ್ಟು ಬಂದರೆ ನಿಧಾನ ಮಾಡೋ ಸಿಟ್ಟು ಬಂದರೆ ನಿಧಾನ ಮಾಡೋ ನಡೆ ನುಡಿ ಎಂಬುದು ಗುವ ಮಾಡಲ್ಲ ಜ್ಞಾನದಿಂದ ಶಿವ ದಾನವ ಮಾಡಲ್ಲ ಕೇಳ ಜಾನ ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ ಹದಿನೆಂಟು ಪುರಾಣ ಪಠನವ ಮಾಡೋ ಆರು ಶಾಸ್ತ್ರಗಳ ಸಿದ್ಧಿಯ ಮಾಡೋ ಹದಿನೆಂಟು ಪುರಾಣ ಪಠನವ ಮಾಡೋ ವ್ರತ ನೋಡಿ ನೀ ವ್ಯಾಪಾರ ಮಾಡೋ ವ್ರತ ನೋಡಿ ನೀ ವ್ಯಾಪಾರ ಮಾಡೋ ಎಂಟೆಂಟು ದಿನಕ್ಕೊಮ್ಮೆ ಎಂಟೆಂಟು ದಿನಕ್ಕೊಮ್ಮೆ ಸಂತಿಯಾವಾನೋ ಹುಣ್ಣಿಮೆ ಅಮಾವಾಸೆ ಒಂದತ್ತ ಮಾಡೋ ಹುಣ್ಣಿಮೆ ಅಮಾವಾಸೆ ಒಂದತ್ತ ಮಾಡೋ ಹಸಿದು ಬಂದವರೇ ಧರ್ಮ ಬರವು ಪರಮಾನು ನಾಡಿಯ ನೋಡಿ ವೈಭವ ಮಾಡೋ ದಾನ ಧರ್ಮ ಬರವು ಪರಮಾನು ನಾಡಿಯ ನೋಡಿ ವೈಭವ ಮಾಡೋ ಹೆತ್ತ ತಾಯಿ ತಂದೆ ಪೂಜೆಯ ಮಾಡೋ ಹೆತ್ತ ತಾಯಿ ತಂದೆ ಪೂಜೆಯ ಮಾಡೋ ಅತ್ತಿ ಮಾವಗ ಮರ್ಯಾದೆ ಮಾಡೋ ಅತ್ತಿ ಮಾವಗ ಮರ್ಯಾದೆ ಮಾಡೋ ಮನೆಯ ಬಿಚ್ಚಿ ಮ್ಯಾಲ ನಾಳಗಿ ಮಾಡೋ ಮನೆಯ ಬಿಚ್ಚಿ ಮ್ಯಾಲ ನಾಳಗಿ ಮಾಡೋ ನಿನ್ನೊಳಗೆ ನೀಚಾರ ಬೆಳಗನೆ ಭೋಗವ ಮಾಡೋ ಬೆಲ್ಲ ಬೆಳಗನೆ ಭೋಗವ ಮಾಡೋ ಬೆಳಗು ಮುಂಜಾನೆ ಗುರು ಭಜನೆಯ ಮಾಡೋ ಬೆಳಗು ಮುಂಜಾನೆ ಗುರು ಭಜನೆಯ ಮಾಡೋ ವೈರ್ಯ ಕಂಡಲಿ ಧೈರ್ಯ ಮಾಡೋ ವೈರ್ಯ ಕಂಡಲಿ ಧೈರ್ಯ ಮಾಡೋ ಸರ್ಕಾರ ಸಲಾಮ ಮಾಡೋ ಸರ್ಕಾರ ಕಂಡಲ್ಲಿ ಸಲಾಮ ಮಾಡೋ ಹೊತ್ತ ಮುಣಗಿದಲ್ಲಿ ವಸ್ತಿಯ ಮಾಡೋ ಹೊತ್ತ ಮುಣಗಿದಲ್ಲಿ ವಸ್ತಿಯ ಮಾಡೋ ದರೆಯೊಳ ಗಡಿಗೋಲ ಮುಕ್ಕಮ ಮಾಡೋ ದರೆಯೊಳ ಗಡಿಗೋಲ ಮುಕ್ಕಮ ಮಾಡೋ ಅಣ್ಣಾರಾವ್ ನಡೂರ್ ಸಂಗಾಪುರ್ ಮತ್ತ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶ ಮಣ್ಣಿನ ಮಗ ಕಾರ್ಯಕ್ರಮದೊಳಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕೆಎಂ ಕುಂಬಳ ಅವರ ಜೊತೆ ಸಂದರ್ಶನ, ಭಗವಂತಪ್ಪ ಪಂಚಗಟ್ಟಿ ಮತ್ತ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳ್ತೀರಿ. ಇನ್ನು ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಯ್ತು. ಮತ್ತೆ ನಾಳೆ ಭೇಟಿಯಾಗೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿ.